ಮ್ಯಾಚ್ ಇಂಡಿಯಾ ಆ ಸಸಿಗಳನ್ನು ರಿಯಾಯಿತಿ ದರದಲ್ಲಿ ನಮ್ಮ ಅರಣ್ಯ ಸಸ್ಯಕ್ಷೇತ್ರಗಳಿಂದ ಸಾರ್ವಜನಿಕರು ತಗೊಂಡೋಗ್ತಾರೆ. ಆ ತಗೊಂಡೋಗಿದ್ದನ್ನು ಅದು ರಿಯಾಯಿತಿ ದರದಲ್ಲಿ ಕೊಡ್ತೀವಿ. ಈಗ ಚಿಕ್ಕದು 5x8, 6x9 ಬ್ಯಾಗ್ ಎಲ್ಲ ಇರ್ತವೆ, ಅದಕ್ಕೆ ಕೇವಲ 3 ರೂಪಾಯಿ ರಿಯಾಯಿತಿ ದರದಲ್ಲಿ, 8x12 ಸ್ವಲ್ಪ ದೊಡ್ಡ ಸಸಿಗಳಿಗೆ 6 ರೂಪಾಯಿನಂಗೆ ನಾವು ಈಗ ಇತ್ತೀಚೆಗೆ ಕೊಡ್ತಾ ಇದ್ದೀವಿ. ಇದಕ್ಕೆ ಏನಂದರೆ ಒಬ್ಬ ರೈತ ಏನು ಮಾಡಬೇಕು ಅಂತ ಹೇಳಿದರೆ, ಕೇವಲ 10 ರೂಪಾಯಿನ ಒಂದು ಫೀಯಾಗಿ ನಮಗೆ ಸರ್ಕಾರಕ್ಕೆ ಅರಣ್ಯ ಇಲಾಖೆಯ ಅರಣ್ಯ ವಲಯಾಧಿಕಾರಿ ಕಚೇರಿನ ಸಂಪರ್ಕಿಸಿ ಒಂದು ಸಿಂಪಲ್ ಒಂದು ಸಣ್ಣ ಅರ್ಜಿಯನ್ನು ವೈಟ್ ಪೇಪರಲ್ಲಿ ಕೊಡ್ಬೋದು. ಭಾವಚಿತ್ರ ಹಾಕಬೇಕು, ಅವನದು ಆಧಾರ್ ಕಾರ್ಡ್ ಇರಬೇಕು, ಆಮೇಲೆ ಬ್ಯಾಂಕಿನ ಸ್ಟೇಟ್ಮೆಂಟ್ ಒಂದು ಮುಖಪುಟ, ಪಾಸ್ಬುಕ್ಕಿನ ಮುಖಪುಟ. ಯಾಕಪ್ಪ ಅಂದರೆ ನಾವು ಏನು ಪ್ರೋತ್ಸಾಹಧನ ಕೊಡ್ತೀವಿ ಅದು ನೇರವಾಗಿ ಅವನಿಗೆ ಪಾರದರ್ಶಕ ರೀತಿಯಲ್ಲಿ ಅದು ಅವನ ಬ್ಯಾಂಕಿಗೆ ಡಿಪಾಸಿಟ್ ಆಗುತ್ತೆ, ಜಮೆ ಆಗುತ್ತೆ. ಸೊ ಇದರಿಂದ ಅವನು ತಾನು ಸ್ವಾವಲಂಬಿ ಆಗಬಹುದು. ಅರಣ್ಯ ಬೆಳೆಸೋದ್ರಿಂದ, ಅರಣ್ಯವನ್ನು ಇಚ್ಚರದಿಂದ ನಮಗೆ ಏನು ದೇಶಕ್ಕೆ ಒಂದು ಹಸಿರೀಕರಣದಲ್ಲಿ ಪಾಲ್ಗೊಳ್ಳೋದ್ರ ಜೊತೆಗೆ ತಾನು ಸಹ ಆರ್ಥಿಕವಾಗಿ ಸಬಲರಾಗಬಹುದು. ನೋಡಿ ಎಷ್ಟು ಅಂತ ಒಳ್ಳೆ ಕಾರ್ಯಕ್ರಮ. ಆಮೇಲೆ ರಿಯಾಯಿತಿ ದರ, ಈಗ ನೀವು ಪ್ರೈವೇಟ್ ನರ್ಸರಿಗೆ ಹೋದರೆ, ಖಾಸಗಿ ನರ್ಸರಿಗೆ ಹೋದರೆ 50 ರೂಪಾಯಿ, 75 ರೂಪಾಯಿ, 100 ರೂಪಾಯಿ ತನಕ ವಸೂಲಿ ಮಾಡ್ತಾರೆ ಒಂದೊಂದು ಸಸಿ. ನಾವೇನು ಮಾಡ್ತೀವಿ, ಕೇವಲ 3 ರೂಪಾಯಿ 6 ರೂಪಾಯಿ ತಗೊಂಡು ಅದನ್ನು ಅವನಿಗೆ ಇಷ್ಟು ಒಂದು ಹೆಕ್ಟ್ಗೆ 1 ಹೆಕ್ಟರ್ 400 ಸಸಿ ಥರ ಕೊಡ್ತೀವಿ. ಸೊ ಅವನು ಈಗ ಏನು ಇನ್ನೊಂದು ಪ್ರಶ್ನೆ ಬರುತ್ತೆ. ಇದು ಸಾಮಾನ್ಯವಾಗಿ ಈಗ ಆಚಾರ್ಯವರು ಈ ಯಾವ್ಯಾವ ಸಸ್ಯಗಳು ಸೇರಿರ್ತವೆ, ಯಾಕಂದರೆ ಪೂರಕವಾಗಿ ಅವನು ತನ್ನ ಸ್ವಂತ ಜಮೀನು ಪಕ್ಕದಲ್ಲಿ ಬೆಳೆಯುವಂಥ ಯಾವ್ಯಾವ ಸಸ್ಯಗಳು ಬೆಳಿಬಹುದು ಅಂದ್ರೆ ಪ್ರದೇಶಕ್ಕೆ ಸಂಬಂಧ ಆಗಿ, ಈಗ ಮಲೆನಾಡು ಇರ್ಬೋದು, ಅರೆ ಮಲೆನಾಡು ಇರ್ಬೋದು, ಬಯಲುಸೀಮೆ ಇರ್ಬೋದು, ಡೈಟ್ ಡೆಸಿಡಿಯಸ್, ಮಾಹಿತಿ ಡೆಸಿಡಿಯಸ್ ಅಂತ ಕರಿತೀವಿ, ಹರಿದ್ವರ್ಣ, ನಿತ್ಯ ಹರಿದ್ವರ್ಣ, ಸೆಮಿ ಎವರ್ ಗ್ರೀನ್ ಫಾರೆಸ್ಟ್ ಎಲ್ಲ ಇರ್ತವೆ. ಅದರ ಒಂದು ಆಸುಪಾಸಿನಲ್ಲಿ ಜನ ಇದ್ರೆ ಆ ಎಂಡೆಮಿಕ್ ಸ್ಪೆಸೀಸ್ ಅಂತ ಕರಿತೀವಿ, ಅಂದರೆ ಆಯಾ ಸ್ಥಳಕ್ಕೆ ಹೊಂದಿಕೊಳ್ಳುವ ಪ್ರಭೇದಗಳನ್ನು ಇವರು ಆಯ್ಕೆ ಮಾಡ್ತಾರೆ. ಅದು ಉದಾಹರಣೆಗೆ ಮಡಿಕೇರಿಗೆ ಹೋಗಿ ಕೂರ್ಗಿಗೆ ಹೋದ್ರೆ ಬೇವು ಗಿಡ ಬರಲ್ಲ, ಬೇವಿನ ಮರ ಸಿಗಲ್ಲ, ಮಲೆನಾಡಲ್ಲೂ ಇರೋದಿಲ್ಲ, ನೆಟ್ಟರು ಬೆಳೆಯಲ್ಲ ಅದು. ಹೌದು, ಅಲ್ಲಿ ಏನು ಬಟರ್ ಫ್ರೂಟ್ ಬರೀಬೇಕು, ಒಂದು ಸಿಲ್ವರ್ ಓಕ್ ಬಳಿ ಬೆಳೀತಾರೆ, ಸಾಗುವಾನಿ ಬೆಳಿಬೋದು. ಹೌದು, ಹಾಗೆ ಬೀಟೆ ಯಥೇಚ್ಛವಾಗಿದೆ ಬಿಡಿ. ಹೌದು, ಸೊ ಅದೇ ರೀತಿ ನಾವು ಕೊಪ್ಪಳ, ರಾಯಚೂರು ಇಲ್ಲಿಗೆಲ್ಲ ಬಂದರೆ ಅಲ್ಲಿ ಬೇವು ತುಂಬ ಚೆನ್ನಾಗಿ ಬರ್ತದೆ, ಒನ್ ಆಫ್ ದ ಬೆಸ್ಟ್ ಸ್ಪೆಸೀಸು ಅಜಾರಿಡಿಕ್ಟಾ ಇಂಡಿಕಾ ಅಂತ. ಸೊ ಅದನ್ನು ಹೆಚ್ಚು ಬೆಳೀತಾರೆ. ಹಾಗೆ ಕಮರ, ತೇಗ ಹೆಚ್ಚು ಬೇಡಿಕೆ ಇರೋಕ್ಕಂಥ ಪ್ರಭೇದಗಳು ನಮಗೆ ಸಿಲ್ವರ್ ಓಕ್, ಸಾಗುವಾನಿ, ಬೀಟೆ, ಹೊನ್ನೆ, ಮತ್ತಿ, ಆಮೇಲೆ ನಂದಿ. ಸೊ ಈ ಥರ ಈ ಸಸಿಗಳನ್ನು ತಗೊಂಡೋಗಿ ಅವನು ಫಾಸ್ಟ್ ಗ್ರೋಯಿಂಗ್ ಸ್ಪೆಸೀಸ್ ಇದ್ದಾವೆ ನಮ್ಮಲ್ಲಿ. ಫಾಸ್ಟ್ ಗ್ರೋಯಿಂಗ್ ಅಂತಂದರೆ ಬಳಂಜಿ ಇದೆ, ಮಹಾಗನಿ ಇದೆ. ಸೊ ಇವೆಲ್ಲ ಅತ್ಯುತ್ತಮವಾಗಿ ಬರ್ತಕ್ಕಂಥದ್ದು ಫಾಸ್ಟ್, ಬೇಗನೆ ಬೆಳೀತೀವಿ. ಶ್ರೀಗಂಧ ನಾವು ಯಥೇಚ್ಛ ಕೊಡ್ತಾ ಇದ್ದೀವಿ ನರ್ಸರಿಗಳಲ್ಲಿ. ಅದನ್ನು ಈಗ ನೋಡಿ, ಶ್ರೀಗಂಧ ಒಂದು ಕಾಲದಲ್ಲಿ ನಾವು ಕರ್ನಾಟಕದ ರಾಜ್ಯ ಮರ, ಅದು ಶ್ರೀಗಂಧದ ನಾಡು, ಕನ್ನಡ ಬೀಡು. ಆದ್ದರಿಂದ ಇದನ್ನು ನಾವು ಅದು ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಸಿರಿಚಂದನ ಅವನ ಅಂತ ಕಾರ್ಯಕ್ರಮ ಇದೆ, ಅದರಲ್ಲೂ ಸಹ ಇವರು ರೈತರು ಪಾಲ್ಗೊಂಡು ಹೆಚ್ಚಿನ ಈ ಶ್ರೀಗಂಧ ಬೆಳಿಬೇಕಾದ್ರೆ ಸೊ ಅದಕ್ಕೇನಾದರೂ ಪ್ಯಾರಾಸಿಟಿಕ್ ಪ್ಲ್ಯಾಂಟ್ ಅದು ಜೊತೆಗೆ ಯಾವುದಾದ್ರೂ ಒಂದು ಗಿಡ ಹಾಕಿ, ತೊಗರಿನೋ ಅಥವಾ ಹೊಂಗೇನೋ ಇದನ್ನು ಹಾಕಿ, ನೆಲ್ಲಿ ಅದನ್ನು ಹಾಕಿದರೆ ಇವ ಎಸ್ಪೆಷಲಿ ದಾಳಿಂಬೆ ಅವನ್ನೆಲ್ಲ ಹಾಕಿದರೆ ಇದು ಅದನ್ನು ಆಹಾರ ಪಡ್ಕೊಂಡು ಇದು ಶ್ರೀಗಂಧ ಬೆಳೀತದೆ, ಪರಾವಲಂಬಿ ಸಸ್ಯ ಅದು. ಸೊ ಆದ್ದರಿಂದ ನಿಮಗೇನು ಸಸಿಗಳು ಬೇಕೋ ಆಯಾ ಜಾಗಕ್ಕೆ ಹೊಂದಿಕೊಳ್ಳತಕ್ಕಂಥ, ಆ ವಾತಾವರಣಕ್ಕೆ ಹೊಂದಿಕೊಳ್ಳತಕ್ಕಂಥ ಸಸಿಗಳನ್ನು ಬೆಳೆಸ್ಬೇಕು ಅವರು. ಯಾವ್ಯಾವುದೋ ಸಸಿ ಬೆಳೆಸಿದ್ರೆ ಬರೋದಿಲ್ಲ. ಆಮೇಲೆ ಅವನಿಗೆ ಇದು ಲಾಂಗ್ ಟರ್ಮ್ ಇನ್ಕಮ್, ಇದು ಸಡನ್ ಆಗಿ ಇವನು ಹಾಕಿದ ತಕ್ಷಣ ಬರುತ್ತೆ, ಬರಲ್ಲ. ಈಗ ಫಾರ್ ಎಕ್ಸಾಂಪಲ್ ಅಕೇಸಿಯಾ ಸ್ವಲ್ಪ ಇದ್ದಿದ್ರಲ್ಲಿ ಹೊಂಗೆ ಅವೆಲ್ಲ ಫಾಸ್ಟ್ ಆಗಿ ಬಂದ್ಬಿಡ್ತಾರೆ. ಹೌದು, ಅದೇ ಸಾಗುವಾನಿ 40 ವರ್ಷ 45 ವರ್ಷ ಕಾಯ್ಬೇಕು, ನೀವು ಕರೆಕ್ಟ್ ಮೆಚೂರ್ ಆಗ್ಲಿಕ್ಕೆ ಕಾಯ್ಬೇಕು. ಅದು ಆ ತರ ಸಸಿಗಳನ್ನ ಇವನು ತಗೊಂಡೋಗ್ಬೇಕು. ಆಗ ಈಗ 400 ಸಸಿ 1 ಹೆಕ್ಟರ್ ಕೊಡೋದ್ರಿಂದ ಒಂದು 5-6 ರೈತರು ಕೂಡಿ ಒಂದು ಟ್ರ್ಯಾಕ್ಟರ್ ಏನಾದ್ರು ಮಾಡಿಕೊಂಡು ಅವನು ಆರ್ ಟಿ ಸಿ ಕೊಡಬೇಕು, ಆ ಅರ್ಜಿ ಜೊತೆಗೆ ಆರ್ ಟಿ ಸಿ ಕೊಡಬೇಕು, ಆ ಭೂಮಿ ಸ್ಕೆಚ್ ಕೊಡಬೇಕು. ಅಷ್ಟನ್ನು ಕೊಟ್ಟರೆ ಅವನಿಗೆ ಸುಲಭವಾಗಿ ಸಸಿಗಳು ಸಿಗ್ತವೆ. ತಾನು ಹೋಗಿ ತನ್ನ ಹೊಲದಲ್ಲೇ ಅವನು ಬೆಳೆಸಿದರೆ ಏನು ಒಂದು ಅವರಿಗೆ ರೈತರಿಗೆ ಏನು ಹೇಳ್ಕೊಡ್ಬೇಕಲ್ಲ, ಗುಂಡಿ ತೆಗೆದು ಗೊಬ್ಬರ ಹಾಕ್ತಾರೆ, ಟಾಪ್ ಸಾಯಿಲ್ ಅಂದರೆ ಮೇಲ್ ಪದರನ ಮಣ್ಣು ಹಾಕಿ ಅದು ನೆಟ್ಟು ಕರೆಕ್ಟಾಗಿ ಜೂನ್ ಮೊದಲ ವಾರದಲ್ಲೇ ನೆಟ್ಟುಬಿಟ್ರೆ ಆಗ ಅದು ತುಂಬ ಚೆನ್ನಾಗಿ ಹುಲ್ಸಾಗಿ ಬರುತ್ತದೆ ಹೊಲ, ಅವನಿಗೆ ಫಸಲು ಸಹ ಬೇಗ ಸಿಗುತ್ತೆ. ಆದಷ್ಟು ಇವನು ಪ್ರೂನಿಂಗ್ ರೆಂಬೆ ಕೊಂಬೆನ ಸವರ್ಕೊಂಡು ಕಡ್ಡಿ ಕಟ್ಟಿ ಸ್ಟೇಕಿಂಗ್ ಅಂತೀವಿ ಊಟ ಕೊಟ್ಟು ನೆಟ್ಟು ಪೋಷಿಸಿದರೆ ಮೊದಲನೇ ವರ್ಷ ಬದುಕುಳಿದ ಸಸಿಗೆ ನಾವು 35 ರೂಪಾಯಿ ಇಲಾಖೆಯಿಂದ ಕೊಡ್ತಾರೆ, ಎರಡನೇ ವರ್ಷ ಬದುಕುಳಿದ ಸಸಿಗೆ 40 ರೂಪಾಯಿ ನಂಗೆ ಒಂದು ಸಸಿಗೆ ನಾನು ಹೇಳ್ತಿರೋದು, ಮೂರನೇ ವರ್ಷ ಅದಕ್ಕೆ 50 ರೂಪಾಯಿ ನಂಗೆ, ಒಟ್ಟು 125 ರೂಪಾಯಿ ಒಂದು ಸಸಿಗೆ ಬರ್ತದೆ. ಆದ್ರಿಂದ ಇದು ನಿಜಕ್ಕೂ ಅವನಿಗೆ ಬಹಳ ಸಂತೋಷವಾಗಿ ರೈತರು ಯಾಕಂದ್ರೆ ಬಹಳ ಖುಷಿ. ಈಗ ಸ್ವಂತ ಜಮೀನು ಪಕ್ಕದಲ್ಲಿ ಅರಣ್ಯ ಜಮೀನು ಇರ್ತದೆ, ಅಲ್ಲಿಯೂ ಕೂಡ ಬೆಳಿಬಹುದಾ? ಈಗ ಇದು ಸ್ವಲ್ಪ ಜಟಿಲ, ಯಾಕಪ್ಪ ಅಂದರೆ ಈಗ ಕೆಲವರು ಏನು ಮಾಡ್ತಾರೆ, ಒಳ್ಳೆ ದೃಷ್ಟಿ ಇಟ್ಕೊಂಡು ಬೆಳೆಸಿದ್ರೆ ಒಳ್ಳೆಯದೇ, ನಾವು ಪ್ರೋತ್ಸಾಹ ಕೊಡ್ತೀವಿ. ಇದು ನೋಡಿ ಹೆಸರೇ ಹೇಳಂಗೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ, ಕೃಷಿ ಭೂಮಿಯಲ್ಲಿ ಅರಣ್ಯ ಬೆಳೆಗಳನ್ನು ಬೆಳೆಸಬೇಕು. ಹೌದು, ಅದು ಬಿಟ್ಕೊಂಡು ಇವನು ಅರಣ್ಯದಲ್ಲಿ ಅರಣ್ಯ ಬೆಳೆಸ್ಲಕ್ಕೆ ಹೋಗಬಾರ್ದು. ಒಂದು ಪಕ್ಷ ಹಾಕಿದ್ರು ನಾವು ಇಲ್ಲಿ ಬೇಡ ಅಂತ ಹೇಳಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಟ್ರೀ ಕರ್ನಾಟಕ ಟ್ರೀ ಪ್ರಿಸರ್ವೇಷನ್ ಆ್ಯಕ್ಟ್ ಇದೆ, ಅದ್ರ ಆ ಮರ ಸಂರಕ್ಷಣೆ ಕಾಯ್ದೆನಲ್ಲಿ ಒಂದು ಮರವನ್ನು ಕಡಿದ್ರೆ ಗೃಹೋಪಯೋಗಕ್ಕೆ ಬೋನಫೈಡ್ ಅಂತ ಕರಿತೀವಿ, ಗೃಹೋಪಯೋಗ ಒಂದು ಮರ ಕಡಿದ್ರೆ ರಾಷ್ಟ್ರೀಯ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ರಾಷ್ಟ್ರೀಯ ಹಸಿರು ಪೀಠದ ಪ್ರಕಾರ ಒಂದು ಮರ ಕಡಿದ ಜಾಗ 10 ಮರ ನೆಡಬೇಕು, 10 ಸಸಿಗಳು ನೆಡಬೇಕು. ಆ ಥರ ಹೇಳ್ತದೆ. ಅದಕ್ಕೆ ಅವನೇನು ಮಾಡ್ತಾನೆ, ತನ್ನ ಜಾಗದಲ್ಲಿ ಇರೋದಿಲ್ಲ, ಅದಕ್ಕೆ ಏನು ಮಾಡ್ತಾನೆ, ಪಕ್ಕದ ಜಮೀನಲ್ಲೇ ನೆಡಬೋದು, ಸಾರ್ವಜನಿಕ ಭೂಮಿಲೂ ನೆಡಬೋದು, ಅದನ್ನು ಪೋಷಿಸ್ಬೋದು. ಆದರೆ ಅದರ ಮೇಲಿನ ಹಕ್ಕು ಅವನಿಗೆ ಬರೋದಿಲ್ಲ. ಏನು ತನ್ನ ಜಮೀನಲ್ಲಿ ಬೆಳೆಸ್ತಾನೆ ಅದಕ್ಕೆ ಮಾತ್ರ ನಮಗೆ ಅವನಿಗೆ ಹಕ್ಕು ಸಿಗುತ್ತೆ. ಫೆಲ್ಲಿಂಗು ಕಡಿತಲೆ ಮಾಡಲಿಕ್ಕೂ ಅನುಮತಿ ಕೊಡ್ತೀವಿ, ಸಾಗಾಣಿಕೆ ಮಾಡೋಕ್ಕೂ ಅನುಮತಿ ಕೊಡ್ತೀವಿ, ಎಲ್ಲಿಗಾದರೂ ತಗೊಂಡೋಗಲಿ. ಸೊ ಆ ಥರ ಒಂದು ಪ್ರಾವಿಷನ್ ಇರೋದ್ರಿಂದ ಅದನ್ನು ಸಹ ಅವನು ಉಪಯೋಗಿಸ್ಬೋದು. ಈಗ ಕರ್ನಾಟಕ ಮರ ಸಂರಕ್ಷಣಾ ಕಾಯ್ದೆ 1976 ಏನಿದೆ ಅದೀಗ ತಿದ್ದುಪಡಿಯ ಹಂತದಲ್ಲಿದೆ, ಘನ ಸರ್ಕಾರದ ಮುಂದೆ ಇದೆ. ತಿದ್ದುಪಡಿ ಆದರೆ ಜನಗಳಿಗಂತೂ ಬಹಳ ಒಂದು ಉಪಯೋಗ ಆಗುತ್ತೆ. ಈ ಆದಷ್ಟು ನಾವು ಸರಳೀಕರಣ ಮಾಡ್ತಾ ಇದ್ದೀವಿ, ಕಾಂಪ್ಲಿಕೇಟ್ ಮಾಡ್ತಾ ಇಲ್ಲ. ಆದ್ದರಿಂದ ಅದು ಸೆಕ್ಷನ್ 8 ನಾವು ತುಂಬ ತಿದ್ದುಪಡಿ ಮಾಡಿ ಅದನ್ನು ಒಂದು ಕೊನೆಯ ಹಂತದಲ್ಲಿ ಇದೆ. ಆಗ ಜನಗಳಿಗೆ ಬಹಳ ಅನುಕೂಲ ಆಗ್ತದೆ, ಇದು ತುಂಬ ಅನುಕೂಲ ಆಗುತ್ತೆ. ಆಚಾರ್ಯರು, ಈಗ ಈ ಅರಣ್ಯ ಇಲಾಖೆ ಈ ಒಂದು ಪ್ರೋತ್ಸಾಹದಾಯಕವಾದ ಯೋಜನೆಗಳನ್ನು ತಾವು ಪಡ್ಕೋಬೇಕು ಅಂತಿರುವಂಥ ರೈತರು ಯಾವ ಮಾರ್ಗ ಅನುಸರಿಸಬೇಕು ಅವರು, ಇನ್ನೊಮ್ಮೆ ಹೇಳಿ ಅದನ್ನು. ಏನಿಲ್ಲ ನೋಡಿ, ಬಹಳ ಸರಳವಾಗಿದೆ. ಈಗ ರೈತರು ಯಾವುದಕ್ಕೂ ಗೊಂದಲಕ್ಕೆ ಸಿಗೋಕೋಣ ಅವಶ್ಯಕತೆ ಇಲ್ಲ. ಈಗ ಸಮೀಪದ ಅರಣ್ಯ ನರ್ಸರಿ ಭೇಟಿಯಾಗಲಿ, ಅಲ್ಲಿ ಸಸಿಗಳು ನೋಡ್ಕೊಂಬರಲಿ, ಆಮೇಲೆ ರೇಂಜ್ ಫಾರೆಸ್ಟ್ ಆಫೀಸರ್ ಇರ್ತಾರೆ ಅಥವಾ ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರ್, ಉಪವಲಯಾರಣ್ಯಾಧಿಕಾರಿ ಅಥವಾ ಬೀಟ್ ಫಾರೆಸ್ಟರ್ ಅಂತ ಇರ್ತಾರೆ. ಸೊ ಅವ್ರಿಗೆ ಸಂಪರ್ಕಿಸಿದರೆ ಅವರೊಂದು ಕಚೇರಿಯಲ್ಲಿ ಒಂದು ಅರ್ಜಿ ಕೊಡ್ತಾರೆ. ಇದು ಆದಷ್ಟು ಆಯಾ ವರ್ಷದ ಮೇ ತಿಂಗಳ ಒಳಗಡೆ ಕೊಡಬೇಕು. ಯಾಕಪ್ಪ ಅಂದರೆ ಸಡನ್ನಾಗಿ ನಾವು ಉತ್ಪತ್ತಿ ಮಾಡೋಕ್ಕಾಗಲ್ಲ ಸಸಿಗಳನ್ನ, ಕನಿಷ್ಠ ಪಕ್ಷ 7-8 ತಿಂಗಳು ಬೇಕು ಒಳ್ಳೆ ಸದೃಢ ಸಸಿ ಬರಲಿಕ್ಕೆ. ಯಾಕಂದ್ರೆ ನಾವು ಪಾಲಿಥಿನ್ ಬ್ಯಾಗ್ ಹಾಕಬೇಕು, ಅದಕ್ಕೆ ಮಿಶ್ರಣ ಹಾಕಬೇಕು, ಅದನ್ನು ಬೆಳೆಸಬೇಕು ಅಲ್ವಾ, ನಮ್ಮ ಇಲಾಖೆಗೂ ಕಷ್ಟ ಇದೆ. ಆದ್ದರಿಂದ ಅವನು ಏನು ಹೇಳ್ತಾನೆ ಸರ್ವೆ ಪ್ರಕಾರ ಆ ಅರ್ಜಿನಲ್ಲಿ ನಮೂದಿಸ್ಬೇಕು, ಸ್ವಾಮಿ ನನ್ನ ಹೊಲದಲ್ಲಿ ಇಷ್ಟು ಇಂತಿಂಥ ಮರ ಇದೆ, ಜೊತೆಗೆ ಇಂತಿದ್ದು ಕೊಡಿ, ಇಷ್ಟಿಷ್ಟು ಕೊಡಿ ಅಂತ ಅವ್ನು ನಮೂದಿಸಿದರು. ಭಾಳ ನೀವು ಮೊದಲಿಗೆ ನೀವು ನಿಮ್ಮ ಅರ್ಜಿ ಹಾಕಬೇಕಾಗತ್ತೆ. ಹಂಗಿದ್ರೆ ಮೊದಲನೇ ಅರ್ಜಿ ಹಾಕಬೇಕು. ಆದರೆ ಗಿಡ ನೀವು ಕೊಟ್ಟ ಒಂದು ಏನು ಬೇಡಿಕೆಗೆ ಅನುಸಾರವಾಗಿ ಅರಣ್ಯ ಇಲಾಖೆ ಬೆಳೆಸಕ್ಕೆ ಹೋಗ್ತದೆ, ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂತ. ನಮ್ಗೆ ಏನು ಡಿಮ್ಯಾಂಡ್ ಇದೆ ಅದನ್ನು ನಾವು ಕ್ರೋಢೀಕರಿಸಿ ಅದನ್ನು ನಾವು APO ಕೊಂಡು ಅಳವಡಿಸ್ಕೊಂಡು ನಾವು ಬೆಳೆಸ್ತೀವಿ. ಯಾಕಂದ್ರೆ ಸರ್ಕಾರದ ಯೋಜನೆ ಅಲ್ವಾ, ಅದನ್ನು ನಾವು ನೀವು ಕೇಳಿದ ತಕ್ಷಣ ಕೊಡಕ್ ಬರಲ್ಲ, ರೀತಿ ನೀತಿನ ಅನುಸರಿಸಬೇಕಾಗುತ್ತೆ, ಪಾಲಿಸಬೇಕಾಗತ್ತೆ. ಆಯ್ತಾ? ಸೊ ಅಷ್ಟನ್ನ ಅವನು ಕನಿಷ್ಠ ಪಕ್ಷ ಇಷ್ಟನ್ನು ಮಾಡಬೇಕು. ಇದ್ರ ಜೊತೆಗೆ ಏನೊಂದು ಅರ್ಜಿ ಜೊತೆಗೆ 10 ರೂಪಾಯಿ ಶುಲ್ಕ ಇರ್ತದೆ, ಭಾವಚಿತ್ರ ಇರ್ತದೆ, ಅವನು ಆಧಾರ್ ಕಾರ್ಡ್ ಕೊಡ್ತಾನೆ ಅಲ್ಲಿಗೆ ಪಕ್ಕ ಆಯ್ತು ಅವನು, ಆಮೇಲೆ ಜಮೀನಿಂದ RTC ಕೊಡ್ತಾನೆ, ಆಮೇಲೆ ಪಾಸ್ಬುಕ್ಕಿಂದ ಜಿರಾಕ್ಸ್ ಕೊಡಬೇಕು. ಅಂದರೆ ಯಾಕಪ್ಪ ಅಂತಂದರೆ ನೇರವಾಗಿ ಪಾರದರ್ಶಕ ರೀತಿ ಕಾಪಾಡಲಿಕ್ಕೆ ಕೊಡ್ತೀವಿ. ಆದ್ರಿಂದ ಆಮೇಲೆ ಬದುಕುಳಿದ ಸಸಿ ಕೊಡ್ತೀವಿ, ಎಲ್ಲ ಸಸಿಗಳಿಗೂ ಕೊಡಲ್ಲ. ಅದನ್ನ ನಮ್ಮ ಮೋಟಿವೇಟರ್ಸ್ ಅಂತ ಇರ್ತಾರೆ, ಎಕ್ಸ್ಟೆನ್ಷನ್ ಆಫೀಸರ್ ನೋಡ್ತಿರ್ತಾರೆ, ರೈಟ್ ಫ್ರಮ್ ACF ಟು RFO, TRFO, ಫಾರೆಸ್ಟ್ ಬೀಟ್ ಫಾರೆಸ್ಟ್ಗಳೆಲ್ಲ ಹೋಗಿ ಆಮೇಲೆ ಇದಕ್ಕೆ ಸಂಘ ಸಂಸ್ಥೆಗಳು ಸೇರ್ಕೋಬಹುದು, NGOs ಅಂತ ಕರಿತೀವಿ, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಅನ್ನ ಪ್ರತಿನಿಧಿಗಳು ಸಹ ಬರ್ತಾರೆ, ಅವರು ಸಹ ಕೌಂಟ್ ಮಾಡಿ ಆಗ ಬಂದು ಒಂದು ಬಿಲ್ ಮಾಡಿ ಅವನಿಗೆ ನೇರವಾಗಿ ಅಕೌಂಟಿಗೆ ಹಾಕ್ತೀವಿ. ಇಷ್ಟು ಇದು. ಆಮೇಲೆ ಇದರಲ್ಲಿ ಕೆಲವು ಇದಕ್ಕೆ ಕೊಡೋದಿಲ್ಲ, ಕಸಿ ಮಾಡಿದ ಮಾವಿಗೆ ಕೊಡಲ್ಲ,

ಅವರಿಗೆ ಯಾವುದೇ ಒಂದು ಸಾಮಾಜಿಕ ಭದ್ರತೆ ನೀಡಲ್ಲ, ಯಾವುದೇ ಒಂದು ಅರಣ್ಯಕ್ಕೆ ಹಕ್ಕು ಕೊಟ್ಟಿಲ್ಲ. ಅದಕ್ಕೋಸ್ಕರ ಅರಣ್ಯ ಹಕ್ಕನ್ನು ಮಾನ್ಯತೆ ಮಾಡುವ ದೃಷ್ಟಿಯಿಂದ, ಏಕೈಕ ದೃಷ್ಟಿಯಿಂದ ಅವ್ರಿಗೂ ಸಹ ಹಕ್ಕಿದೆ ಅಂತ ನಾವು ಹಕ್ಕು ಪತ್ರವನ್ನು ನೀಡ್ತೀವಿ. ಏನು ಇದರಲ್ಲಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಏನಿದ್ದಾರೆ ಅವರ ಸಬ್ ಡಿವಿಷನ್ ಲೆವೆಲಲ್ಲಿ ಒಂದು ಸಭೆ ಆಗುತ್ತದೆ, ಗ್ರಾಮ ಪಂಚಾಯತಿಯಿಂದ ಅಪ್ರೂವ್ ಮಾಡ್ಕೊಂಬಂದ್ರದನ್ನು ಸಬ್ ಡಿವಿಷನ್ ಲೆವೆಲಲ್ಲಿ ಅಪ್ರೂವ್ ಮಾಡ್ತಾರೆ, ಸ್ಕ್ರೂಟಿನಿ ಮಾಡ್ತಾರೆ. ಅಲ್ಲೂ ಸಹ ಇಒ, ತಹಸೀಲ್ದಾರು, ರೇಂಜ್ ಫಾರೆಸ್ಟ್ ಆಫೀಸರ್, ಎ ಸಿ ಎಫ್ ಎಲ್ಲ ಮೆಂಬರ್ಸ್ ಇರ್ತಾರೆ, ಎ ಸಿ ಅಧ್ಯಕ್ಷತೆ ಇರ್ತಾರೆ, ಅಲ್ಲಿ ಅಪ್ರೂವ್ ಆಗಿದ್ದನ್ನು ಆಮೇಲೆ ಬುಡಕಟ್ಟು ಜನಾಂಗದ ಇಬ್ಬರು ಸದಸ್ಯರು ಇರ್ತಾರೆ, ಮಹಿಳಾ ಸದಸ್ಯರು ಇರ್ತಾರೆ. ನಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗುತ್ತೆ, ಅಲ್ಲೂ ಸಹ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ ಅಲ್ಲಿ ಅದು ಅಖೈರಾಗಿ ಅದು ತೀರ್ಮಾನ ಆಗಿ ಇವನು ಕೊಡ್ಬೋದು ಅಂತ ಅವರಿಗೆ ಅದು ಅರ್ಹತೆ ಇದ್ದಾನೆ. ಯಾವುದೇ ಕಾರಣಕ್ಕೂ ಇವನು ಅನರ್ಹತೆ ಮನವಿ ಹಕ್ಕು ಪತ್ರವನ್ನ ಅರ್ಜಿ ಇರುತ್ತೆ, ಅರ್ಜಿ ಇದೆ, ನಿರ್ದಿಷ್ಟಪಡಿಸಿದ ಅನೆಕ್ಸರ್ ಒಂದರಲ್ಲಿ ಅರ್ಜಿ ಇರುತ್ತೆ. ಅರಣ್ಯ ಇಲಾಖೆಯವರೇ ಕೊಡ್ತಾರೆ, ಅರಣ್ಯ ಇಲಾಖೆನ ಕೊಡ್ತಾರೆ, ಅದನ್ನ ಗ್ರಾಮ ಸಮಿತಿಯಲ್ಲಿ ಅಪ್ರೂವ್ ಮಾಡ್ತಾರೆ. ಗ್ರಾಮ ಸಮಿತಿನಲ್ಲಿ 15 ಜನ ಮೆಂಬರ್ಸ್ ಮಾಡ್ಕೊಂಡು ಅವನು ಮೊದಲು ಇವನು ಅರ್ಹನಾ, ಇವನು ಶೆಡ್ಯೂಲ್ ಟ್ರೈಬಾ, ಅಥವಾ ಇತರೆ ಅರಣ್ಯ ಪಾರಂಪರಿಕ ವಾಸಿ ಇದ್ರೆ 75 ವರ್ಷದಿಂದ ಅವನು ಅಲ್ಲಿ ವಾಸ ಮಾಡ್ಕೊಂಡ್ಬಂದಿದ್ದಾನಾ, ಅದು ಇಂಪಾರ್ಟೆಂಟ್, ಅದು ಸಾಕ್ಷಿಗಳು, ಅದು ಪ್ರೊಸೀಜರ್ ಇದೆ. ಆಮೇಲೆ ಸಮುದಾಯ ಕಮ್ಯುನಿಟಿ, ಕಮ್ಯುನಿಟಿಗೂ ಸಹ ನಾವು ಇದನ್ನ ಕೊಡ್ಬೋದು. ಸೊ 100 ತರದ ಒಂದು ಇದಕ್ಕೆ ವಿಧಗಳಿಗೆ ನಾವು ಈ ಒಂದು ಆಕ್ಟ್ ಅನ್ವಯಿಸುತ್ತೆ. 2006 ಜಾರಿಗೆ ಬಂತು ನಿಯಮ, 2008 ದೀರ್ಘವಾಗಿ ಹೇಳಿದ್ದಾನೆ ಏನೇನು ಮಾಡಬೇಕು ಅಂತ. ಇದು ಅದೇ ಇದನ್ನು ಮಿಸ್ಯೂಸ್ ಮಾಡಬೇಕು. ಇನ್ನೊಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಯಾರಾದರೂ ಮಿಸ್ಯೂಸ್ ಮಾಡಿದರೆ, ಯಾರು ಅವರಿಗೆ ಸ್ಯಾಂಕ್ಷನ್ ಮಾಡಲಿಕ್ಕೆ ಇದು ಮಾಡಿರ್ತಾನೆ ಅಧಿಕಾರಿ ಇರ್ಬೋದು ಅಥವಾ ಏಜೆನ್ಸಿ ಇರ್ಬೋದು, ಅವರಿಗೆ 1,000 ರೂಪಾಯಿ ದಂಡ, 1,000 ರೂಪಾಯಿ ದಂಡ, ಮತ್ತು ಅವನ ಸರ್ವಿಸ್ ರಿಜೆಕ್ಟಲ್ಲಿ ಎಂಟರ್ ಆಗುತ್ತೆ. ಆದ್ದರಿಂದ ಅದೇ ನಮ್ಮ ಹಕ್ಕು ಪಡೆದವರಿಗೆ ಏನು ದಂಡ ಇಲ್ಲ ನೋಡಿ, ವಿಚಿತ್ರ ಇದು. ಆದ್ದರಿಂದ ಬಹಳ ಹುಷಾರಾಗಿ ಅಧಿಕಾರಿಗಳು ಇದರಲ್ಲಿ ಕಾಲಿಡಬೇಕು. ಅಧಿಕಾರಿಗಳ ಮೈಮೇಲೆ ಬರ್ತದೆ, ಮೈಮೇಲೆ ಬರುತ್ತೆ, ಕಷ್ಟಪಡಬೇಕಾಗ್ತದೆ, ಗೊತ್ತಿದೆ ನಿಮ್ಗೆ. ಆದ್ರಿಂದ ಇದು ಒಳ್ಳೆ ಬಹಳ ಅತ್ಯುತ್ತಮ ಆಗಿರತಕ್ಕಂತ ಒಂದು ಸೆಂಟ್ರಲ್ ಆಕ್ಟ್. ಆದರೆ ಇದನ್ನ ಸದ್ವಿನಿಯೋಗ ಪಡಿಸಬೇಕು, ಇದಕ್ಕೆ ಬುಡಕಟ್ಟು ಜನಾಂಗದವರು ಇನ್ನೂ ಸ್ವಲ್ಪ ಅಭಿವೃದ್ಧಿ ಹೊಂದಬೇಕು, ಅವರು ಸ್ವಲ್ಪ ನಮ್ಮ ಒಂದು ಉತ್ತಮ ಹಾದಿಗೆ ಬರಲಿ ಅನ್ನೋ ಒಂದು ಉದ್ದೇಶ. ಅದೇ ಈಗ ಸ್ವಂತ ಜಮೀನಂತೂ ಬೆಳೆಸೇ ಬೆಳೆಸ್ತಾರೆ, ಸ್ವಂತ ಜಮೀನಲ್ಲೂ ಕೂಡ ಈಗ ಅರಣ್ಯಕ್ಕೆ ಪೂರಕವಾದಂತಹ ಸಸ್ಯಗಳನ್ನು ಬೆಳೆಸಬಹುದು. ಹೌದೌದು, ಅದಕ್ಕೂ ಕೂಡ ನೀವು ಹೇಳಿದಂಗೆ ಅರಣ್ಯ ಇಲಾಖೆಯವರು ಕೊಡ್ತಾರೆ. ಆದ್ರೆ ಒಂದೇ ಒಂದಾದ್ರೆ ನೀವು ಸಾಕಷ್ಟು ಸಮಯ ಮೊದಲೇ ನೀವು ಅವರಿಗೆ ಅರ್ಜಿಯನ್ನು ಕೊಡಬೇಕು, ನಮ್ಗೆ ಈ ಬಾರಿ ನಮ್ಗೆ ಇಷ್ಟು ಗಿಡ ಬೇಕಾಗುತ್ತದೆ ಅಂತ. ಯಾಕಂದ್ರೆ ಅದು ತಯಾರು ಮಾಡ್ಕೊಳ್ಳಕ್ಕೆ ಅರಣ್ಯ ಇಲಾಖೆ ಅವರಿಗೆ ಸಮಯ ಬೇಕಾಗುತ್ತೆ. ಅದಲ್ಲ, ಅದ್ರದ್ದೇ ಅದು ಸಡನ್ನಾಗಿ ಮಾಡಕ್ಕಾಗಲ್ಲ, ಉತ್ಪತ್ತಿ ಮಾಡಕ್ಕಾಗಲ್ಲ, ಟೈಮ್ ಬೇಕು. ಅದೇ ಟೈಮ್ ಬೌಂಡ್ ಪ್ರೋಗ್ರಾಮ್ ಅರಣ್ಯ ಆಯ್ತು. ಈ ಒಂದು ಕೃಷಿ ಅರಣ್ಯ ಯೋಜನೆ 2011, ಇದರಿಂದ ಪರಿಸರಕ್ಕೆ ಯಾವ ತರ ಅನುಕೂಲ ಆಗುತ್ತೆ ಆಚಾರ್ಯ? ಈಗ ನೋಡಿ, ಈಗ ನಮ್ಮಲ್ಲಿ ನಮ್ಮ ಅಂಕಿಅಂಶದ ಪ್ರಕಾರ ಈಗ 21% ಅರಣ್ಯ ಇದೆ. ಸೊ ನಮ್ಗೆ ಅರಣ್ಯ ಎಷ್ಟಿರಬೇಕು, ರಾಷ್ಟ್ರೀಯ ಅರಣ್ಯ ನೀತಿ 33% ಇರಬೇಕು. ಆದರೆ ಅಷ್ಟನ್ನ ತರಲಿಕ್ಕೆ ನಾವು ಶತಾಯಗತೆಯ ಪ್ರಯತ್ನ ಪಡಬೇಕು. ಇದಕ್ಕೆ ಮುಖ್ಯವಾಗಿ ಜನರ ಸಲಹೆ ಸಹಕಾರ ಸಹಭಾಗಿತ್ವ ಬೇಕು. ಸಲಹೆ ಸಹಕಾರ ಸಹಭಾಗಿತ್ವ ಬೇಕು, ಕೋಆರ್ಡಿನೇಷನ್ ಬೇಕು. ಅದಿಲ್ಲದೆ ಏನು ಮಾಡ್ಲಿಕ್ಕಾಗಲ್ಲ, ಬರೀ ಇಲಾಖೆ ಸಿಬ್ಬಂದಿಗಳು ಏನು ಮಾಡ್ಲಿಕ್ಕಾಗಲ್ಲ. ಹೌದು, ಆದ್ರಿಂದ ಯಾಕೆ ದೇಶದ ಭದ್ರತೆಗೆ ಅರಣ್ಯ ಸಾಂದ್ರತೆಯನ್ನು ಹೆಚ್ಚು ಮಾಡಲಿಕ್ಕೆ, ಆಮೇಲೆ ಹಸಿರು ಬದುಕೆಯನ್ನು ಹೆಚ್ಚು ಮಾಡಲಿಕ್ಕೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಲು ಅದಕ್ಕೆಲ್ಲ ನಾವು ಸಹಕರಿಸಿದಂಗಾಗತ್ತೆ. ನಂತರ ನೋಡಿ, ಈ ಏನು ಈ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಇದೆ, 60% ಟಿಂಬರ್, 60% ನಾಟಗಳು ಇವು ಕೃಷಿ ಭೂಮಿಯಿಂದ ಬರ್ತಾ ಇದೆ. ಕೇವಲ 40% ನಮ್ಮ ಸರ್ಕಾರಿ ಡಿಪೋ ಟಿಂಬರ್ ಯಾರ್ಡಲ್ಲಿ ಡಿಪೋದಲ್ಲಿ ಸಿಗುತ್ತೆ ಅಷ್ಟೇ. ಆದ್ದರಿಂದ ಹೆಚ್ಚು ಹೆಚ್ಚು ನಾವು ಇದಕ್ಕೆ ಒತ್ತು ಕೊಡಬೇಕು, ಸಾರ್ವಜನಿಕರು ಭಾಗವಹಿಸಬೇಕು. ಈಗ ನೋಡಿ, ವನ ಮಹೋತ್ಸವ ಬರ್ಬೋದು. ಸೊ ಆ ಒಂದು ಉದ್ದೇಶ ಇಟ್ಕೊಂಡು ಇದನ್ನು ಬಹಳ ಅತ್ಯುತ್ತಮ ಕಾರ್ಯಕ್ರಮ, ತುಂಬ ಕಾರ್ಯಕ್ರಮ ಇದ್ದಾವೆ. ಚಿನ್ನರ ವನ ಇದೆ, ಮಗುವೊಂದು ಮರ, ಶಾಲೆಗೊಂದು ವನ, ಆಮೇಲೆ ಪ್ರತಿ ಜಿಲ್ಲೆಗೊಂದು ಟ್ರೀ ಪಾರ್ಕ್ ಇದೆ, ತಾಲೂಕಿಗೊಂದು ವನ ಇದೆ. ಸರ್ಕಾರದಿಂದ ಬಹಳ ಹಸಿರು ಕರ್ನಾಟಕ ಯೋಜನೆಯನ್ನು ಮಾಡಿ ತುಂಬ ಅನುಕೂಲ ಇದೆ. ಆದರೆ ಇದನ್ನು ಜನರು ಅರ್ಥ ಮಾಡ್ಕೋಬೇಕು, ಜಾರಿಗೆ ತರಬೇಕು, ಈಗ ಹೊಲ ಇರ್ತದೆ ನಿಮ್ದು, ಖಾಲಿ ಬಿಟ್ಟಿರ್ತಾರೆ, ಕನಿಷ್ಠ ಒಂದೆರಡು ಗಿಡ ಹಾಕಿ ಹಾಕಿ, ನಿಮ್ಗೆ ಗೊತ್ತಿಲ್ಲದೆ ಅದು

ಮಾರಿ ಋಣವ ತೀರಿಸಿದ ಹೆಂಡಿ ಮಕ್ಕಳ ಮಾರಿ ಋಣವ ತೀರಿಸಿದ ಸತ್ಯವಂತ ಕಾಣಿಸುವವು. ಹೊಟ್ಟೆಗೆ ಅನ್ನ ಇಲ್ಲದೆಲೆ, ಹೊಟ್ಟೆಗೆ ಅನ್ನ ಇಲ್ಲದೆಲೆ, ನಡೆದಾರೆ ಜೋಯಿ ಒಡೆಯುತ್ತಲೆ, ನಡೆದಾರೆ ಜೋಯಿ ಒಡೆಯುತ್ತಲೆ. ಹೊಟ್ಟೆಗೆ ಅನ್ನ ಇಲ್ಲದೆಲೆ, ಹೊಟ್ಟೆಗೆ ಅನ್ನ ಇಲ್ಲದೆಲೆ, ನಡೆದಾರೆ ಜೋಯಿ ಒಡೆಯುತ್ತಲೆ, ನಡೆದಾರೆ ಜೋಯಿ ಒಡೆಯುತ್ತಲೆ. ಜಗದಗಲ ಮುಗಿಲಗಲ ಮಿಗೆಯಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿ ತತ್ತ ನಿಮ್ಮ ಶ್ರೀ ಮಕುಟ, ಅಗಮ್ಯ ಅಗೋಚರ ಅಪ್ರಮಾಣ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಿ ಕೂಡಲ ಸಂಗಮ ದೇವಾ ದೇವ. ಎಲೆ ಮಾನವ ಲಿಂಗ ಪೂಜೆಯ ಮನವ ಹರಿಗೊಡದಂತೆ